ಶವನೇನುವನು ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು ಸಿಕ್ಕವನೇನುವನು ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು ಸಿಕ್ಕವನೇನುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇನುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು ರಂಗಯ್ಯ ತಯಾರು ಇಲ್ಲದೆ ಕುಡಿದ ರಂಗಯ್ಯ ತಯಾರು ಇಲ್ಲದೆ ಕುಡಿದ ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ತ ಹೋರಾಟಗಳ ಮಾಡಿದ ಸಿಕ್ಕವ ನೇಲುವನು ಅಮನ ಕೈಯಲ್ಲಿ ಸಿಕ್ಕದೆ ಓಡುವನು ರಂಗಯ್ಯ ಯಾರು ಇಲ್ಲದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತಗೆ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ ಸಿಕ್ಕವನೇನುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ ಹುಳಂದೆ ಗಂಡ ದಂಡಿಗೋದೋ ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ ಮಡದಿ ಸಣ್ಣು ಗಂಡ ದಂಡಿಗೋದೋ ದಂಡಿ ಹೋಗುವಾಗೆ ನೆಟ್ಟೆವಾದೋ ಗಂಡ ಏನ ನೆಟ್ಟೆವಾದೋ ಏನ ನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ ನಾದಾರ ಬಂದು ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಗಿಲಾಲ ನಿಂತೆ ಕಂಡು ಬಗಲಾಲ ನಿಂತೆ ಕಂಡು ಬಗಿಲಾಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದ ಗಂಡ ಮನೆಯ ಹಾಲಾರಂದೆ ಕರೆದು ಮನೆಯ ಹಾಲಾರಂದೆ ಕರಿದ ಗಂಡ ಮಡದಿ ಹಿತ ನದಳು ನಾಗಪ್ಪ ಸಣ್ಗೂಸು ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ದೇಶಭಕ್ತಿ ಗೀತೆಯೊಂದನ್ನು ಆಲಿಸಿದಿರಿ ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಕನ್ಫೈನ್ಡ್ ಏರಿಯಾ ಅಂತ ಹೇಳಿದ್ರೆ ಒಂದು ಗೊತ್ತಾದ ಪ್ರದೇಶದಲ್ಲಿ ಕೊಳಗಳನ್ನ ಬದುಗಳನ್ನ ನಿರ್ಮಾಣ ಮಾಡಿ ನೀರನ್ನ ಶೇಖರಣೆ ಮಾಡಿ ಅಲ್ಲಿ ನಮ್ಮ ಬಲಿತ ಬಿತ್ತನೆ ಮೀನುಗಳು ಅಂತ ಹೇಳ್ತೇವೆ. ಬಲಿತ ಬಿತ್ತನೆ ಮೀನುಗಳು ಅಂದ್ರೆ ನಾವು ಸುಮಾರು ಮೊಟ್ಟೆ ಇಟ್ಟ ನಂತರ ಅದರಿಂದ ಬರ್ತಕ್ಕಂತಹ ಮರಿ ದೊಡ್ಡದಾಗತಕ್ಕಂತಹ ಒಂದು ಸಮಯ ಸುಮಾರು ಒಂದು ಎರಡೂವರೆ ತಿಂಗಳ ಕಾಲ ಬೆಳೆಸಿರ್ತಕ್ಕಂತಹ ಮೀನು ಮರಿಗಳನ್ನ ನಾವು ಈ ಕುಂಠಿತ ಮೀನು ಮರಿಗಳು ಅಂತ ಹೇಳ್ತೇವೆ, ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಮೀನು ಮರಿಗಳನ್ನು ನಾವು ಮೀನುಗಳಲ್ಲಿ ಸಾಕಾಣಿಕೆ ಮಾಡಿ ಅದಕ್ಕೆ ಬೇಕಾದಂತಹ ಪೂರಕವಾದ ಆಹಾರಗಳನ್ನು, ಉದಾಹರಣೆಗೆ ನಾವು ಪೆಲೆಟೆಡ್ ಫೀಡ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ನಾವು ನೈಸರ್ಗಿಕವಾಗಿ ಕೊಳದಲ್ಲಿ ಸಿಗ್ತಕ್ಕಂತಹ ನಾವೇನು ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಸಸ್ಯಗಳು ಅಂತ ನಾವು ಹೇಳ್ತೇವೆ, ಅದನ್ನು ಹೊರತುಪಡಿಸಿ ಮೀನುಗಳನ್ನು ಆದಷ್ಟು ಬೇಗನೆ ಬೆಳವಣಿಗೆ ಮಾಡುವ ಹಿತದೃಷ್ಟಿಯಿಂದ ನಾವು ಪೂರಕ ಆಹಾರಗಳನ್ನು ಕೂಡ ನಾವು ಕೊಡ್ತೇವೆ, ಈ ಕಾರ್ಯಕ್ರಮ ಕೊಡ್ತೇವೆ. ತನ್ಮೂಲಕ ಮೀನಿನ ಉತ್ಪಾದನೆ ಹೆಚ್ಚಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಅಂದ್ರೆ ಈ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿರುವಂತಹ ಅವಕಾಶಗಳೇನು ಮತ್ತೆ ಇದರಲ್ಲಿ ಬರುವಂತಹ ಯೋಜನೆಗಳೇನೇನು ಅಂತ? ಪ್ರಪ್ರಥಮವಾಗಿ ಮೀನು ಕೃಷಿ ಕೊಳ ನಿರ್ಮಾಣ ಮತ್ತು ಅದರಲ್ಲಿ ಮೀನು ಮೆರವಣಿಗೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ನಡೆದಿದೆ. ನಮ್ಮ ರಾಜ್ಯದಲ್ಲಿ ಮೀನು ಮರಿ ಉತ್ಪಾದನೆ ಮಾಡತಕ್ಕಂಥ ಚಟುವಟಿಕೆಗಳಿಗೆ ನಾವು ಮೊದಲನೇ ಆದ್ಯತೆ ಕೊಡ್ತಾ ಇದ್ವಿ. ಅಂದ್ರೆ ಮೀನು ಮರಿ ಉತ್ಪಾದನೆ ಮಾಡತಕ್ಕಂತಹ ಯಾಚರಿಗಳ ನಿರ್ಮಾಣಕ್ಕೆ ಮೊದಲನೇ ಆದ್ಯತೆ ಕೊಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇರ್ತಕ್ಕಂಥ ಜಲಸಂಪನ್ಮೂಲಕ್ಕೆ ಅನುಗುಣವಾಗಿ ಸುಮಾರು 200-250 ಕೋಟಿ ಮೀನು ಮರಿಗಳು ನಮಗೆ ಬಹುಶಃ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮೊದಲು ಮೀನು ಮರಿಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕಾರ್ಯಕ್ರಮ ಹಾಕೊಳ್ಬೇಕಾಗಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಡಿಯಲ್ಲಿ ಮೊದಲು ಹ್ಯಾಚರಿಗಳ ನಿರ್ಮಾಣ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಸಹಾಯಧನ ಕೊಡುವುದರ ಮುಖಾಂತರ ಮೊದಲು ಮೀನು ಮರಿ ಉತ್ಪಾದನೆಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ತದಾದ ನಂತರ ಈಗಾಗಲೇ ತಮಗೆ ಹೇಳಿದೆ, ಮೀನು ಕೃಷಿ ಕೊಳಗಳಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಕೆರೆ ಕುಂಟೆಗಳಲ್ಲಿ ಬೆಳೀತಕ್ಕಂತಹ ಒಂದು ಪದ್ಧತಿಯನ್ನ ಮುಂದುವರೆದ ಭಾಗವಾಗಿ ಕೆಲವು ರೈತರು ಈ ಒಂದು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ ನಾವು, ವೈಜ್ಞಾನಿಕ ಪದ್ಧತಿಯಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ಪಕ್ಕದ ನೆರೆ ರಾಜ್ಯಗಳಲ್ಲೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಕೊಳಗಳಲ್ಲಿ ಮೀನು ಕೃಷಿ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಸಾಕಷ್ಟು ಈಗ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳ ಅಡಿಯಲ್ಲಿ ನಮಗೇನು ಮೀನು ಕೃಷಿ ಕೊಳ ನಿರ್ಮಾಣಕ್ಕೆ ನಾವು ಘಟಕಗಳನ್ನು ಕೊಟ್ಟಿದ್ದಾರೆ. ಮೀನುಗಾರರ ಮತ್ತು ಬೇಡಿಕೆಗಳ ಅನುಸಾರವಾಗಿ ನಾವು ಈಗೇನು ಕೊಟ್ಟಿದ್ದೀವಿ ಪರ್ಮಿಷನ್ನು ಅಥವಾ ಅನುಮತಿ ಏನು ಕೊಟ್ಟಿದ್ದೇವೆ, 5 ವರ್ಷಗಳಲ್ಲಾಗ್ತಕ್ಕಂತಹ ಕಾರ್ಯಕ್ರಮ ನಾವು 2 ವರ್ಷಗಳಲ್ಲಿ ಮುಗಿಸ್ಬಿಟ್ಟಿದ್ದೇವೆ. ಅಂದರೆ ಅಷ್ಟು ಬೇಡಿಕೆ ಇದ್ದರಿಂದ ನಾವು ಮೀನು ಕೃಷಿ ಕೊಳ ನಿರ್ಮಾಣ ಮಾಡಲಿಕ್ಕೆ ನಾವು ಆದ್ಯತೆ ಕೊಟ್ಟಿದ್ರ ಮುಖಾಂತರ 5 ವರ್ಷಗಳಲ್ಲಿ ಆಗ್ತಕ್ಕಂತಹ ಸಾಧನೆಯನ್ನು ನಾವು ಕೇವಲ 2 ವರ್ಷಗಳ ಅವಧಿಯಲ್ಲೇ ಮುಗಿಸಿದ್ದೇವೆ. ನಾವು ಮುಖ್ಯವಾಗಿ ಕೊಳಗಳ ನಿರ್ಮಾಣಕ್ಕೂ ಇಲ್ಲಿ ಅವಕಾಶ ಇದೆ, ಖಂಡಿತ ಇದೆ. ಇದನ್ನು ಹೊರತುಪಡಿಸಿ ನಾವು ಈಗ ಅತ್ಯಾಧುನಿಕ ಪದ್ಧತಿಯನ್ನು ಅಳವಡಿಸತಕ್ಕಂಥ ಕಾರ್ಯಕ್ರಮಗಳು ಇದೆ ಕೆಲವು. ಯಾವ್ಯಾವು? ಅದರಲ್ಲಿ ಒಂದು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಅಂದ್ರೆ ಅಲ್ಲಿ ಇರ್ತಕ್ಕಂಥ ನೀರನ್ನ ಪುನಃ ಉಪಯೋಗಿಸಿಕೊಂಡು ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಕೆಲವೊಂದು ಪ್ರದೇಶದಲ್ಲಿ ನೀರಿನ ಕೊರತೆ ಇರತಕ್ಕಂಥ ಸನ್ನಿವೇಶಗಳು ತಾವು ನೋಡಿದಿರಿ. ಉದಾಹರಣೆಗೆ ಚಿತ್ರದುರ್ಗ ಇರಬಹುದು ಅಥವಾ ಬಳ್ಳಾರಿ ಇರ್ಬೋದು, ತುಮಕೂರು ಇರ್ಬೋದು, ಕೋಲಾರ ಇರ್ಬೋದು, ಇಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ನೀರು ಅವಕಾಶಗಳಿಲ್ಲ. ಇಂಥ ಪ್ರದೇಶದಲ್ಲಿ ಕೊರತೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಅಲ್ಲಿರ್ತಕ್ಕಂಥ ನೀರಿನ ಮೂಲವನ್ನ ಉಪಯೋಗಿಸಿಕೊಂಡು ಅದನ್ನ ಮತ್ತೆ ಅದನ್ನ ಪುನರ್ಬಳಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆ, ಇದಕ್ಕೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ನಮಗೇನಾಗಿದೆ, ತುಂಬಾ ಬೇಡಿಕೆ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಬೇಡಿಕೆ ಬಂದ್ರಿಂದ ನಮ್ಮ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅನ್ನು ನಾವು ತುಂಬಾ ಜನ ಮೀನುಗಾರರಿಗೆ ಅಥವಾ ನಮ್ಮ ಎಂಟರ್ಪ್ರಿನರ್ಸ್ ಏನಿದ್ದಾರೆ ನಮಗೆ ಅವರಿಗೆ ನಾವು ಅನುಮತಿ ಕೊಟ್ಟಿದ್ದೇವೆ. ಅದರ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಸಮರೋಪಾದಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ. ಇದಾದ ನಂತರ ಇನ್ನೊಂದು ನಮ್ಮ ವೈಜ್ಞಾನಿಕ ಪದ್ಧತಿಯಲ್ಲಿ ಇನ್ನೊಂದು ಹೇಳ್ತೀವಿ ನಾವು, ಬಯೋಫ್ಲಾಕ್ ಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಯೋಫ್ಲಾಕ್ ಅಂತ ಹೇಳ್ತೀವಿ. ಇಲ್ಲಿ ಬಯೋಫ್ಲಾಕ್ ಸಿಸ್ಟಮ್ ಅಂದ್ರೆ ಏನಂತಂದ್ರೆ, ನಾವು ಏನು ಆಹಾರವನ್ನ ಬಳಸ್ತಾ ಇದ್ದೇವೆ, ಪೂರಕ ಆಹಾರವನ್ನ ಬಳಸ್ತಾ ಇದ್ದೇವೆ, ಇದರ ಒಂದು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ನಾವು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಆಹಾರ, ನಾನು ಹೇಳಿದೆ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಸಸ್ಯಗಳು ಜಲಸಸ್ಯಗಳು ಅದನ್ನ ತಿಂದು ಬೆಳೀತಕ್ಕಂಥ ಪದ್ಧತಿ ಇದೆ. ಆದರೂ ನಾವು ಸಾಕಷ್ಟು ಅತ್ಯಾಧುನಿಕ ಪದ್ಧತಿಯಲ್ಲಿ ಮಾಡುವಾಗ ನಾವು 1 ಎಕರೆ ಜಾಗದಲ್ಲಿ ಅಥವಾ 1 ಹೆಕ್ಟೇರ್ ಜಾಗದಲ್ಲಿ ಸುಮಾರು ನಾವು 1 ಎಕ್ಟೇರ್ಗೆ ಸುಮಾರು 10-20 ಸಾವಿರ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ, ಬಲಿತ ಬಿತ್ತನೆ ಮೀನುಗಳನ್ನು ನಾವು ಸ್ಟಾಕ್ ಮಾಡ್ತೇವೆ. ಮಾಡಿದಾಗ ಅಲ್ಲಿರ್ತಕ್ಕಂಥ ನೈಸರ್ಗಿಕ ಆಹಾರ ಕಡಿಮೆ ಆಗುತ್ತೆ ಅನ್ನುವ ದೃಷ್ಟಿಯಿಂದ ನಾವು ಪೂರಕ ಆಹಾರ ಕೊಡ್ತೇವೆ.